ಬೇಕು ಸುಗುಮವತಿಗೆ, ಬದುಕಿನಲ್ಲಿ ಭಯವು ಬೇಕು ಮತಿ ಬೇಕು ಸುಗುಮವತಿಗೆ, ಬದುಕಿನಲ್ಲಿ ಭಯವು ಬೇಕು ಮತಿ ಬೇಕು. ಕುಂಕುಮ ಪುಣ್ಯವಿರಮ್ಮ, ಅರ್ಹತೆಯಂತೆ ನೀ ನಡೆಯಮ್ಮ, ಅರ್ಹತೆಯಂತೆ ನೀ ನಡೆಯಮ್ಮ, ಚಂಚಲ ಚಿತ್ತವ ತರೆಯಮ್ಮ, ಮತಿ ಬೇಕು ಸುಗುಣವತಿಗೆ, ಬದುಕಿನಲ್ಲಿ ಭಯವು ಬೇಕು ಮತಿ ಬೇಕು. ದುಡಿಮೆಗೆ ದಾಸಿ ಸಲಹೆಗೆ ಮಂತ್ರಿ, ರೂಪದೆ ಲಕ್ಷ್ಮಿ ದಯೆಯಲಿ ಧರಣಿ, ದುಡಿಮೆಗೆ ದಾಸಿ ಸಲಹೆಗೆ ಮಂತ್ರಿ, ರೂಪದೆ ಲಕ್ಷ್ಮಿ ದಯೆಯಲಿ ಧರಣಿ, ಉಣಿಸುವೆ ನೀ ಮಾತೇ ಸುಖದಾತೆ, ಉಣಿಸುವೆ ನೀ ಮಾತೇ ಸುಖದಾತೆ, ಈ ಗುಣ ಆರನು ತಿಳಿಯಮ್ಮ, ಮತಿ ಬೇಕು ಸುಗುಣವತಿಗೆ, ಬದುಕಿನಲ್ಲಿ ಭಯವು ಬೇಕು ಮತಿ ಬೇಕು.